ಇಲ್ಲ ಇಲ್ಲ ಇದು ಹೇಗಿದೆ ಯೋಜನೆ ನಾನು ಹೇಳ್ತೀನಿ. ಈಗ ಆಯಾ ವರ್ಷದಲ್ಲಿ ಪೂರ್ವ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಜುಲೈ ತಿಂಗಳಲ್ಲಿ ಮಾಡ್ತಾರೆ, ಆಮೇಲೆ ಮುಂಗಾರು ಹಂಗಾಮಿನ ಸಮೀಕ್ಷೆನ ಆಗಸ್ಟ್ ಸೆಪ್ಟೆಂಬರ್ ಈ ತಿಂಗಳಲ್ಲಿ ಮಾಡ್ತಾರೆ, ಹಿಂಗಾರು ಹಂಗಾಮಿನ ಸಮೀಕ್ಷೆ. ಆಯ್ತು ಮೇಡಮ್, ಅವ್ರ ಕಡೆ ಅವ್ರ ಹೊಲಕ್ಕೆ ದಾಖಲೆ ಆಗಿಲ್ಲ ಅಂತೇಳಿ ಈ ಯಾರಿಗೆ ಕೇಳಬೇಕು ಅದನ್ನ? ಒಂದೇ ನಿಮಿಷ, ನಿಮ್ಮ ಹೊಲದಲ್ಲಿ ಯಾವ ಬೆಳೆ ದಾಖಲಾಗಿದೆ ಅಂದ್ರೆ ನೀವು ಬೆಳೆ ದರ್ಶಕ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಜಮೀನಿನಲ್ಲಿ ದಾಖಲಿರುವ ಬೆಳೆ ಮಾಹಿತಿ, ಸರ್ವೆ ನಂಬರ್, ವಿಸ್ತೀರ್ಣದ ಬಗ್ಗೆ ಪರಿಶೀಲಿಸ್ಕೋಬಹುದು. ಅದು ತಪ್ಪಾಗಿದ್ದಲ್ಲಿ ನಿಮ್ಗೆ ಆಕ್ಷೇಪಣೆ ಸಲ್ಲಿಸಲು ಸಹ ಅದರಲ್ಲೇ ಅದೇ ಆಪ್ ಅಲ್ಲಿ ಅವಕಾಶ ಇದೆ ನೋಡಿ. ಆಯ್ತಾ, ಆಕ್ಷೇಪಣೆ ಸಲ್ಲಿಸಿಕೊಂಡು ಅದನ್ನ ನೀವು ಸರಿಪಡಿಸ್ಕೋಬಹುದು. ಅಲ್ಲ ಈಗ ಮೇಡಮ್ ಅವರೇ, ಈಗ ಅವ್ರ ಹೊಲದಲ್ಲಿ ಯಾರು ದಾಖಲೆ ಮಾಡಕ್ಕೆ ಹೋಗಿಲ್ಲ ಅದನ್ನ, ಈಗ ಆ ಇದನ್ನ ನಂಗೆ ಈಗ ಯಾರಿಗೆ ಅವರು ಕಂಪ್ಲೇಂಟ್ ಮಾಡಬೇಕು? ನೀವು ಅಲ್ಲೇ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಅಲ್ಲಿ ಕೇಳ್ಬಹುದು, ನಮ್ಗೆ ದಾಖಲಾತಿ ಮಾಡಕ್ಕೆ ಯಾರು ಬಂದಿಲ್ಲ ಅಂತೇಳಿ ಅವ್ರಿಗೆ ಕೇಳಿ ನೀವು. ಆವಾಗ ಅವ್ರು ಏ ಇದಾರೆ ನಿಮ್ಮ ಊರಲ್ಲೇ ಇವ್ರು ಇದ್ದಾರೆ ಅವ್ರದ್ದು ನಂಬರ್ ಏನೋ ಕೊಡ್ತಾರೆ ಮೊಬೈಲ್. ನಾವು ಮಾಡೇ ಮಾಡ್ತೀವಿ. ಈಗ ಈ ರಾಜ್ಯದಲ್ಲಿ 450 ಲಕ್ಷ ರೈತರ ತಾಕುಗಳ ಬೆಳೆ ವಿವರ ಈಗಾಗಲೇ ದಾಖಲಾಗಿದೆ, ನಿಮ್ಮ ಸರ್ವೆ ನಂಬರ್ ಹೋಗಿರದೆ ಇರಬಹುದು, ಆದ್ರೆ ಅದು ಸಾಧ್ಯತೆ ಇದೆ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಮ್ಮ ಹೊಲಕ್ಕೆ ಯಾರು ಬರಬೇಕು ಅಂತ ಕೇಳಿ, ಅಲ್ಲಿ ಅವ್ರು ಬರ್ತಾರಲ್ಲಿ. ಆ ಸರ್ವೆ ನಂಬರ್ ನೀವು ತಗೊಂಡು ಹೋಗಿ ಅಲ್ಲಿ ಚೆಕ್ ಮಾಡಿಸ್ಕೋಬಹುದು. ನಿಮ್ಮ ಊರಲ್ಲೇ ಇರ್ತಾರೆ ಯಾರಿಗೋ ಅಲ್ಲಿ ಆ ಕಾರ್ಯನ ನಿರ್ವಹಿಸಿರ್ತಾರೆ, ಅವರು ನಿಮ್ಮನ್ನು ಬಿಟ್ಟಿರ್ಬೋದು ಅಥವಾ ನೀವು ಒಂದ್ಸರಿ ಅವರನ್ನು ಕೇಳಿ ನೋಡಿ, ಬರ್ತಾರೆ ಅವರು. ಅವ್ರ ತಲಾಟೆ ಅವ್ರ ಕಡೆ ಕೇಳ್ರಿ ಅಂತ ಹೇಳ್ತಾರೆ ರೈತ ಸಂಪರ್ಕ ಕೇಂದ್ರದಾಗ ಯಾರು ಹಚ್ಕೋದಿಲ್ಲ ಸರ್. ನೀವ್ ಒಂದ್ ಕೆಲಸ ಮಾಡಿ, ಬೆಲೆ ದರ್ಶಕ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಅಲ್ಲಿ ನಿಮ್ ಸರ್ವೆ ನಂಬರ್ ಹಾಕಿದ್ರೆ ನಿಮ್ಗೆ ಯಾವ ಬೆಳೆ ದಾಖಲಾಗಿದೆ ಇದ್ರ ಬಗ್ಗೆ ಮಾಹಿತಿ ಸಿಗ್ಬಿಡುತ್ತೆ ನಿಮ್ಗೆ. ಮಾಹಿತಿ ಡೌನ್ಲೋಡ್ ಆಗೋದ್ರಿ ಮೇಡಮ್, ನಮ್ಗೆ ಗೊತ್ತಿಲ್ಲ ಅಂತ ಕೇಳ್ತಾರೆ ನಿಮ್ನ. ಅಲ್ಲ ಅದು ನೀವು ಡೌನ್ಲೋಡ್ ಆಗಿಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡಿ. ಈ ನಂಬರ್ ಇದೆಯಲ್ಲ, ಈ ನಂಬರ್ 1800 ಬರ್ಕೊಳ್ಳಿ, ಈ ನಂಬರ 1800-425-3555-3. ಹಾ, ನಮ್ದು ಮೊಬೈಲ್ ಡೌನ್ ಇದಾಗ್ತಾ ಇಲ್ಲ, ಸುತ್ತಾ ಇದೆ, ತಿರುಗಾಡ್ತಾ ಇದೆ. ಇದಕ್ಕೆ ಏನ್ ಮಾಡ್ಬೇಕಂತ ನೀವು ಮಾಡಿ, ಇಲ್ಲ ಅಂದ್ರೆ ಆ ಆ್ಯಪ್ನಲ್ಲೇ ನೀವು ನಿಮ್ಮ ಕಂಪ್ಲೇಂಟ್ ಅನ್ನು ಕೊಡಕ್ಕು ಅದು ಅವಕಾಶ ಇದೆ ಅಂತ ಮೇಡಮ್ ಹೇಳ್ತಾ ಇದ್ದಾರೆ. ಯಾಕಂದ್ರೆ 2023 ನಮ್ದು ಉಳ್ಳಾಗಡ್ಡಿ ಬೆಳೆ ಮತ್ತು ಮೆಣಸಿನ ಗಿಡ ಹಾಕಿದ್ ಸರ್, ಅದ್ರದ್ದು ಏನು ಬರ್ಲಿಲ್ಲ ನಮ್ಗೆ. ಬೆಳೆ ಸಮೀಕ್ಷೆ ಅದು ದಾಖಲೆ ಆಗಿಲ್ಲ. ಆಗಿಲ್ಲ ಸರ್, ನಾವ್ ಹೋಗಿ 2-3 ಸರಿ ಹೋಗಿ ಬಂದ್ವಿ, ಅದ್ ತಿರ್ಗಾಕತ್ಬಿಡ್ತಾರ ಅದ ಸರ್ವರ್ ಡೌನ್ ಇದ್ದ ತೋರ್ಸಿರ್ತಾರ ಡೌನ್ ತಿರ್ಗಾಕತ್ರಿ. ನೀವು ಬೆಳಗಾವಿ ಜಿಲ್ಲೆ ಅಲ್ಲ ಮಾಡಿದ್ರು ಏನು ಗೊತ್ತಾಗ್ಲಿಲ್ಲ. 2-3 ಸರಿ ಹೋಗಿ ಬಂದ್ವಿ, ಬೇರೆ ನೀವು ಹೇಳ್ತಿರ್ಲಿಲ್ಲ ಖಾಸಗಿಯವ್ರ ಅಂತೇಳಿ. ಹೌದು, ಅವ್ರಿಗೆ ಹೇಳಿದ್ವಿ, ಅವರು ಮಾಡಿವೆ ಅಂತ ಹೇಳಿದ್ರು, ಅದು ನಮ್ಗೆ ಹೆಂಗ್ ಗೊತ್ತಾಗ್ಲಿಲ್ಲ ಏನೋ ಆಗ್ಲೇ ಇರ್ತದ. ಅಲ್ಲ ಗೊತ್ತಾಗುತ್ತೆ, ಅದಕ್ಕೆ ಹೇಳಿದೆ ನಾನು. ಇವ್ರ ಹೆಸರು ಅಲ್ಲಿ ಅದು ಇದು ಸರ್ವೆ ನಂಬರ್ ಸರ್ವೆ ನಂಬರ್ ದಾಖಲೆ ಮಾಡ್ಕೊಂಡ್ರೆ ಅದು ಬೆಳೆನೂ ದಾಖಲಾಗಿರುತ್ತೆ. ಹೌದು, ಈಗ 2023 ನಮ್ದು ಬೆಳೆ ಪರಿಹಾರ ಬಂದಿಲ್ರಿ, ಅದು ವಿಮಾ ಮಾಡ್ತೀವ್ರಿ. ಅದ ಈರುಳ್ಳಿ ಮತ್ತು ಮಿಶ್ರ ಬೆಳೆ ಬೆಳೆದಿದ್ವಿ, ಅದು ಹೆಂಗೆ ಮಾಡಿದ್ರೆ ಗೊತ್ತಾಗಿಲ್ಲ ನಮ್ಗೆ. ಅಲ್ಲ, ನೀವು ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಇದ್ರ ಬಗ್ಗೆ ಸಮಸ್ಯೆ ಪರಿಹರಿಸ್ಕೋಬಹುದು. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ, ಹೆಸರೇಳಿ ಸರ್, ಎಲ್ಲಿಂದ? ಹಲೋ, ಹೆಸರೇಳಿ ಸರ್, ಎಲ್ಲಿಂದ? ನಮಸ್ತೆ ಸರ್, ನಾನು ಹಲೋ, ಹೆಸರೇಳಿ, ಎಲ್ಲಿಂದ? ಬೆಳೆ ಸಮೀಕ್ಷೆದ ಸಮಯದ ಬಗ್ಗೆ ತಿಳಿಸಿ ಮೇಡಮ್. ಅದೇ ಈಗ ನಾನು ಈಗಾಗಲೇ ಹೇಳ್ದಂಗೆ, ಆಯಾ ವರ್ಷದ ಪೂರ್ವ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆಯನ್ನು ಜುಲೈ ಮಾಹೆಯಲ್ಲಿ ಮಾಡ್ತಾರೆ. ಮುಂಗಾರು ಹಂಗಾಮಿನ ಸಮೀಕ್ಷೆ ಆಗಸ್ಟ್ ಸೆಪ್ಟೆಂಬರ್ ಮಾಹೆಯಲ್ಲಿ ಮಾಡ್ತಾರೆ, ಆಮೇಲೆ ಹಿಂಗಾರು ಹಂಗಾಮಿನ ಸಮೀಕ್ಷೆ ಜಾನ್ವರಿ ತಿಂಗಳು. ಈಗ ಬರೋ ತಿಂಗಳು ನಾವು ರಬಿ ಕ್ರಾಪ್ ಸರ್ವೆ ಅಂತ ಬಿಡುಗಡೆ ಮಾಡ್ತಾ ಇದ್ದೀವಿ. ಹಿಂಗಾರಿ ಬೆಳೆಗೆ ರೈತರ ಆಪ್ ಬಿಡುಗಡೆ ಮಾಡ್ತೀವಿ, ಖಾಸಗಿ ನಿವಾಸಿಗಳ ಆಪ್ ಸಹ ಬಿಡುಗಡೆ ಮಾಡ್ತೀವಿ. ಆಮೇಲೆ ಬೇಸಿಗೆ

ಸುರಿಸುತ್ತಾ ಹೋಗುವೆಯ. ಗಂಡನ ಮನೆಯನ ಬಾಳನು ಬೆಳಗಲು, ಗಂಡನ ಮನೆಯನ ಬಾಳನು ಬೆಳಗಲು, ಹೋಗುವೆಯಾ ನೀ ಹೋಗುವೆಯಾ, ಹೋಗುವೆಯಾ ತಂಗಿ, ಕಣ್ಣೀರನ್ನು ಸುರಿಸುತ್ತಾ ಹೋಗುವೆಯಾ, ಕಣ್ಣೀರನ್ನು ಸುರಿಸುತ್ತಾ ಹೋಗುವೆಯಾ. ಅತ್ತೆ ಮಾವರ ಸೇವೆಯ ಮಾಡಿ ಅಕ್ಕರ ಸೊಸೆ